어느 말만 해도 유학은 시원히 하스나 किसान वाणी भारत सरकार का कृषि एवं रैत कल्याण मंत्रालय कार्यक्रम हल्लिकट्टे प्रस्तुत कृषि विद्यमान मातुकते भागवे अर्थगूर वीरभद्र सिंह पूरा रविशंकर यमनाक्षी ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೂ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯೆಡೆಗೆ ಒಂದು ಹೆಜ್ಜೆ. ಬನ್ನಿ ಈಗ ಕೇಳೋಣ ಅಳ್ಳಿಕಟ್ಟೆ. ಓ ಏನಣ್ಣಯ್ಯ, ಹಿಂಗ್ ನೋಡಿದ್ರೆ ಟೋಪಿ ಹಾಕೊಂಡು ಸ್ವೆಟರ್ ಹಾಕೊಂಡು ಛತ್ರಿ ಬೇರೆ ಇಟ್ಕೊಂಡು ಹೊಂಟಿದ್ಯಾ ಇಲ್ಲಿಗೆ? ಏನ್ ಮಾಡೋ ಶಂಕರಣ್ಣ, ಇಷ್ಟೊಂದು ಮಳೆ ಮತ್ತೆ ಮೋಡ ಎಲ್ಲ ಬಿಡ್ತಾ ಚಳಿ ತಡಕಾಯ್ತಲ್ಲ, ಯಾಕಂದ್ರೆ ನಂಗೆ ವರ್ಷ ತಡ್ಕತ್ತಿದ್ದೆ, ಈ ವರ್ಷಕ್ಕೆ ಚಳಿ ತಡಕಾಯ್ತು ನೋಡು, ಅಷ್ಟು ಚಳಿ ಆಗ್ಬಿಟ್ಟೈತೆ ಅಲ್ಲ. ಈ ಪಾಟಿ ಮಳೆ ಸುರಿತಾ ಇದ್ದು ನಾನ್ ದೌಡ್ತಾ ಇದೀನಿ, ನೀನ್ ನೋಡಿದ್ರೆ ಒಳ್ಳೆ ಸ್ವೆಟರ್ ಹಾಕೊಂಡು ಒಳ್ಳೆ ವಯಸ್ಸಾದ್ರೆ ಆಡ್ತಿದ್ದೀನಿ ಯಾಕೆ? ನನ್ಗೆ ಈ ಚಳಿ ಅಂದ್ರೆ ಹಾಕಲ್ ನೋಡು, ಈ ಚಳಿ ಆಮೇಲೆ ಮಳೆ ಅಷ್ಟಾರ ಹೋಗ್ಲಿ ಶಂಕರಣ್ಣ, ಮೋಡ ಕಟ್ಕೊತದಲ್ಲ ಅದು ಭಾರಿ ಡೇಂಜರ್ ಅಂತ ಅನಿಸ್ತದ ನನಗೆ. ಅಲ್ಲ ಈಗ ಮೋಡ ಕಟ್ಕೊಂಡಾಗ ಮಳೆ ಬರ್ತದೆ ಅಂತ ಅನಿಸ್ತದೆ, ವಾತಾವರಣ ಮಾತ್ರ ಹಂಗೆ ಒಂಥರ ತಣ್ಣಗಿರ್ತದಪ್ಪ. ತಣ್ಣಗಿರ್ತದೋ ಈ ಭಾರಿ ಒಂಥರ ಹಿಂಸೆ ಆಯ್ತದಪ್ಪ ಇತ್ತೀಚೆಗೆ. ಅಲ್ಲ ಅದು ಹಿಂಸೆ ಆಯ್ತದ ಯಾಕೆ ಅಂತ ಕೇಳೋ, ಯಾಕೆ ಅಂತಂದ್ರೆ ಈಗ ಮನೆಯಲ್ಲಿ ಸೌದೆ ಹಾಕಿ ಅಡಿಗೆ ಮಾಡ್ತಾ ಇಲ್ಲ, ಆಯ್ತಾ, ನೀರೊಲೆಗೆ ಸೌದೆ ಬಳಸ್ತಿಲ್ಲ, ಮನೆ ಬೆಚ್ಚಗಿಲ್ಲ, ಅದೇ ಸಮಸ್ಯೆ. ಹಂಗೆ ಎರಡ್ ಕಡೆ ಒಂಥರ ಕಾವಿರೋದು ಕಾವಿರ್ತಾ ಇತ್ತಲ್ಲ, ಏನೋ ಅನ್ನಿಸ್ತಾ ಇರಲಿಲ್ಲ. ಇಬ್ಬರಿ ಅದಂತ ಗ್ಯಾಸ್ ಅಂತ ಕಚ್ಚಿಗತ್ತಾರ, ಅದ್ರಲ್ಲಿ ಅದೇನು ಇಷ್ಟೂರ ಕೈ ಇಟ್ರು ಕೈ ಹಂಚೋರು ಇದಾಕಲ್ಲ, ತಪ್ಪಲೆ ಬಿಸಿ ಆಗಿರಕ್ಕಿಲ್ಲ, ನೀನ್ ಕೈ ಹೋದಾಯ್ತಲಾಗಿ. ಈಗ ನಾನು ನಿಮ್ಮ ಹೇಳಿತ್ತು ಹಿಂಗೆ ಯಾಕೆ ಅಂತಂದ್ರೆ, ನಾನು ಆಗ್ಲಿಂದವ ನಮ್ ಮೀನಕ್ಕನ್ನ ಕಾಯ್ತಾ ಇದ್ದೆ, ಈಗ ಬರ್ತೀನಿ ಯಾಕ್ ಬರ್ತೀನಿ ಈಗ ಬರ್ತೀನಿ ಯಾಕ್ ಬರ್ತೀನಿ ಅಂತಂದು ಇನ್ನೂ ಬಂದಿಲ್ಲ. ನೀವ್ ಒಂದ್ ಕೆಲಸ ಮಾಡ್ಬೇಕು, ನಿನ್ಗೆ ಯಾವಾಗ ಮೀನಕ್ಕನ್ ಭೇಟಿ ಮಾಡ್ಬೇಕು ಅನಿಸ್ತದೋ ಒಂದ್ 2 ಗಂಟೆ ಮುಂಚಿತವಾಗಿ ಹೇಳ್ಬೇಕು. ಇದು ವಿಷಯ, ನೀ 2 ಗಂಟೆಗೆ ಅಂತ ಅಂದ್ರೆ 12 ಗಂಟೆಗೆ ಸಿಕ್ಕು ನಂಗೆ ಅಂತ ಹೇಳ್ಬೇಕು, 5 ಗಂಟೆ ಅಂತ ಅಂದ್ರೆ 3 ಗಂಟೆಗೆ ಸಿಕ್ಕು ಅಂತ ಹೇಳ್ಬೇಕು. ಅವಾಗ ನಿಮ್ಗೆ 5 ಗಂಟೆ 5 ಕಾಲ ಸಿಕ್ಕಿದ್ರೆ ನಿನ್ನ ಅದೃಷ್ಟ. ನನ್ನ ವಿಚಾರನೇ ಮಾತಾಡ್ತಾ ಇರಂಗಿದೆ, ಬಂದೇ ಬಿಟ್ಲು ಮೀನಕ್ಕ. ಯಾರ ಬಗ್ಗೆ ನಾನು ಮಾತಾಡ್ತಾ ಇರ್ಬೇಕಲ್ಲ ಅವಾಗ ಅಂತಪ್ಪ, ನೀವು ಒಸಿ ಕಾಯಿಸಿದ್ರ ನನ್ನ ಕಾಯ್ಸೋಣ ಅಂತಾನೆ ಬಂದೆ, ಕಾದ್ರೆ ಹೇಗಿರುತ್ತೆ ಗೊತ್ತಾಗ್ಲಿ ನಿಮ್ಗೂ ಅಂತ. ಅಂದ್ರೆ ಗಂಟೆಲ್ ಕಾಯಿಸಿದ್ರಿ ಈ ಮನೆ ಅಟ್ಟಿ ಮುಂದೆ ಕಾಯಕ್ಕೆ ಏನ್ ಇದ್ ಮಾಡ್ತಾ ಇದೀರ ಇಬ್ರು? ಒಟ್ಟು ಮುನು ನಮ್ಮ ಮೇಲೆ ಸಿಕ್ ತೀರ್ಸ್ಕಂದೆ, ನೀ ಮಾಡ್ಬೇಕಲ್ಲಪ್ಪ, ಮುಯ್ಯ ಹಾಳಾಗ್ ಬಾ ಅಂತಾರ ಮುಯ್ಯ ತೀರ್ಸೋದಿಲ್ಲ. ಇದ್ರೆಲ್ಲ ಬಾರಿ ಪಾಶ್ ಹೋಗ್ಬಿಡು ನಮ್ಮ ಮೀನಕ್ ಮಾತ್ರ, ಏನ್ ಏನು ಹೇಳ್ಕೊಡಂಗೆ ಇಲ್ಲ ಅವ್ಳಿಗೆ ಇದ್ರ ಬಗ್ಗೆ ಎಲ್ಲ. ನಾನು ಮೀನಕ್ಕನ್ ಯಾಕೆ ಕಾಯ್ತಾ ಇದ್ದೆ ಅಂತಂತಂದ್ರೆ, ಈಗ ಹೆಂಗಿರೋದು ಆಲೂಗಡ್ಡೆ ಹಾಕಿದ್ನು ಆಯ್ತಾ, ಈ ಪ್ರತಿ ವರ್ಷ ಏನ್ ಮಾಡೋಣ ಅಂತಂದ್ರೆ ಕಿತ್ತೊಂದ್ 2-3 ದಿನಕ್ಕೆ ಮಾರ್ಬಿಡೋಳು. ಮತ್ತೆ ಇಟ್ಕೊಳ್ಳೋದ ಅಂದ್ರೆ ಈ ಸಲ ಅವಳು ಅದನ್ನ ಹೆಂಗೆ ಅದನ್ನ ಸ್ಟೋರ್ ಮಾಡೋದ ಹೆಂಗೆ, ಕೀಳಿಸ್ಬಿಟ್ಟೆ ತಕ್ಷಣ ಕೊಡ್ಲ, ರೇಟ್ ಹೆಂಗೆ ಕಾಯ್ಬೇಕು ಅಂತಿದ್ಲು. ಇವೆಲ್ಲ ಹೊಸ ಹೊಸ ಚಿಂತೆ ಎಲ್ಲ ಬರೋಕ್ ಶುರು ಆಗ್ಬಿಟ್ಟವ ಅಂತ ನೋಡಿ. ಮೀನಿನ ನಿಮ್ಮ ಆಕಾಶವಾಣಿ ಕೇಳಿ ಕೇಳಿ ಕೇಳಿ ಹೊಸ ಹೊಸ ಪ್ರಯೋಗಗಳು ನಮ್ಗೆ ಆಕಾಶವಾಣಿ ಕೇಳಿ ಹಿಂಗೆಲ್ಲ ಬದಲಾವಣೆ ಆಯ್ತು, ಎಲ್ಲ ಬ್ಯಾಂಕ್ ಹೋಗಿ ಬಂದ್ಮೇಲೆ ಇಷ್ಟೆಲ್ಲ ಬದಲಾವಣೆ ಆಯ್ತು. ಮಳೆ ಇದು ವಿಚಾರ ಅದಲ್ಲ, ಒಂದಂತೂ ನಿಜ. ನೀವಿಬ್ರು ಹೇಳಿ ಹೇಳಿ ಹೇಳಿ ನಾನ್ ಬ್ಯಾಂಕಿಗೆ ಹೋಗಿ ಬಂದು ಮಾಡಿ ಒಟ್ಟಾರೆ ಶ್ರೀಮಂತೆ ಆಗ್ಬಿಡ್ತೀನಿ ಅನ್ಕೊಂಡಿದೀನಿ. ಆಗಲ್ಲ ಈ ಸರ್ಕಾರದ ಎಲ್ಲರೂ ಬ್ಯಾಂಕಿಗೆ ಕರ್ಕೊಂಡ್ಬರ್ಬೇಕು ಬ್ಯಾಂಕಿಗೆ ಕರ್ಕೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ಬಿಟ್ಟವ್ರೆ. ಪ್ರಧಾನಮಂತ್ರಿಗಳು ಬೇರೆ ಅವರು ಪ್ರಧಾನಮಂತ್ರಿ ಆದ್ರಲ್ಲ ಆಗಲೇ ಒಂದ್ ಹತ್ತಿರ ಒಂದು ಅಕೌಂಟ್ ಅಂತ ಮಾಡ್ಬಿಟ್ರಲ್ಲ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಜನಧನ್ ಅಂತ ಮಾಡಿ ಎಲ್ಲರೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ರು. ಯಾಕೆ ಅಂತ ಈಗ ಅರ್ಥ ಆಯ್ತು ನನಗೆ. ಒಂದ್ಸರಿ ಹೋಗಿ ಬಂದಳೆ ಅವಳು ಬ್ಯಾಂಕ್ ಒಂದ್ಸರಿ ಹೋಗಿ ಬಂದಳೆ ಇಷ್ಟೆಲ್ಲ ಬದಲಾವಣೆ ಆಗೋಲ್ಲ ಇಷ್ಟೆಲ್ಲ ಆಲೋಚನೆ ಮಾಡ್ತಾಳೆ ಅಂತ ಅಂದ್ರೆ ಬೇರೆ ಬೇರೆ ಬೇರೆ ಬೇರೆ ಚಿಂತನೆಗಳೆಲ್ಲ ಬರೋಕ್ ಶುರು ಆಯ್ತವನಪ್ಪ ಅಂತ ನನಗೂ ಅನಿಸ್ತಾ ಇದೆ. ಅದೇ ವಿಚಾರವಾಗಿ ತಾನೆ ಕಳ್ಮಾರ ಹೋದವಳು ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಎಲ್ಲ ತಿಳ್ಕೊಂಡ್ ಬಿಟ್ಟವಳೆ. ಮತ್ತೆ ಬಿಡ್ತಾಳ ಅವಳು ಹೋದ ಕಡೆ ಲಾಭ ಮಾಡ್ಕೊಂಡ್ರೆ ಬರೋದಿಲ್ಲ ಅವಳು. ಅಲ್ಲ ಮೀನಕ ಇದ್ಲು ಅಂತಂದ್ರೆ ಅದಲ್ಲ ಆಯ್ತು ಅಂತಾನೆ. ಈಗ ಮೀನಕ್ಕೊಂದು ಒಬ್ಳಿಗೆ ಲಾಭ ಆಯ್ತಾ ಸುಮಾರು ಜನಕ್ಕೆ ಸಿಗುತ್ತಾ ಇದ್ರ ಪ್ರಯೋಜನ. ಹೌದೌದು ಮೀನಕ್ಕ ನಿಮ್ ಲಕ್ಷ್ಮಕ್ಕ ಆಚೆ ಮನೆ ಸೌಭಾಗ್ಯಕ್ಕ ನಾವೊಂದ್ ಕಡೆ ಕುತ್ಕೋತೀವಿ ಕಣಪ್ಪ ಬಟ್ಟೆ ಹೊಡ್ಕೊಂಡು. ಮೊನ್ನೆ ಯಾರು ಹೇಳ್ತಾ ಇದ್ರು ಶಂಕರಣ್ಣ ಈಗೊಂದು 1,000 ರೂಪಾಯಿ ಇದ್ರೆ ಇಟ್ಕೋಬೇಕಂತ ಯಾವಾಗ್ಲೂ 1,000 ರೂಪಾಯಿ 10,000 ಎಷ್ಟಿರ್ತದೋ ಇಟ್ಕೋಬೇಕು. ಒಂದ್ 1,000 ಇಟ್ಕೋಬೇಕು. ಆ ಇಟ್ಕೊಂಡಾಗ ಏನಾಯ್ತದೆ ಅಂತ ಅಂದ್ರೆ ಇದಕ್ಕೆ 1,000 ಸೇರಿಸಿದ್ರೆ 11,000 ಆಯ್ತದಲ್ಲ, 4,000 ಸೇರಿಸಿದ್ರೆ 15,000 ಆಯ್ತದಲ್ಲ ಅಂತ ಇನ್ನೊಂದು ಆಲೋಚನೆ ಮಾಡ್ತಾನಂತೆ ಮನುಷ್ಯ. ದುಡ್ಡೆ ಇಲ್ಲ ಅಂತ ಅಂದ್ರೆ ಇಲ್ವಲ್ ಬಿಡು ಅಂತ ಅನ್ಕೊಂಡ್ ಸುಮ್ನೆ ಖರ್ಚು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ದುಡ್ಡು ಇರ್ತಾರೆ ನೋಡು, ಭಾರಿ ದುಡ್ಡು ದುಡ್ಡು ಭಾರಿ ಐತೆ, ಅವ್ರು ನಮ್ಗೆ ಒಂದ್ ಟೈಮಲ್ಲಿ ಸಹಾಯ ಮಾಡ್ತಾರೆ ಅಂತ ಅನ್ಕೋತೀವಿ. ಮಾಡಕ್ಕಲ್ಲ ಅವರು ಆಪಟ್ಟಿ ದುಡ್ಡು ಐತೆ. ಯಾಕೆ ಅಂದ್ರೆ 1,00,000 ಮಾಡಿದ್ರೆ 2,00,000 ಮಾಡೋದ ಅಂತ ಆಲೋಚನೆ ಮಾಡ್ತಾರೆ. ಎರಡಿದ್ರು 3 ಮಾಡೋದ ಅಂತ ಹೇಳ್ಬಿಟ್ಟು, ಇದ್ರೆ 5 ಮಾಡೋದ ಅಂತ ಹೇಳ್ಬಿಟ್ಟು. ಹಂಗೆ ಈ ಮೀನಕ್ಕ ಬ್ಯಾಂಕ್ ಹೋಗಿ ಬಂದು ಭಾರಿ ಒಳ್ಳೆ ಕೆಲಸ ಮಾಡಿದ್ಲು. ಅಲ್ಲ ಒಳ್ಳೆ ಕೆಲಸ ಸರಿ, ನನಗೆ ಆ ವಾರದಿಂದ ಈ ವಾರದಿಂದ ಕೊಡ್ತೀನಿ ಕೊಡ್ತೀನಿ ಅಂದ್ರೆ ಯಾಕೆ ದುಡ್ಡೇ ಕೊಡ್ತಿಲ್ಲ ಅಂತ ಕರೆದ್ಕಿಂತ ಇಸ್ಕೊಂಡಿರೋ 50,000 ಇನ್ನೂ ಕೊಟ್ಟಿಲ್ಲ, ಅದ್ ಮಡ್ಗು ಹೇಳ್ತೀನಿ. ನೋಡಪ್ಪ ಮುಂದೆ ಬಂದ ದುಡ್ಡು ಕೇಳೋ ಹೊತ್ತಿಗೆ 500 ಕೇಳೋದಕ್ಕೆ ಕೊಟ್ಟರೆ 50,000 ಕೇಳ್ತ 50,000 ಕೊಟ್ಟಿಲ್ಲ ಬಿಡತ್ತೆ. ಗೆಂಡೆ ಬಂದ್ಮೇಲೆ ಹಿಂದೂ ಚೆನ್ನಾಗ್ ಬಂದೈತೆ ಹಿಂದೂ ಅವ್ರು ಕೊಡ್ವೆ ಅಂತ ಬಿಡು, ಈಗ್ಲೇ ಕೊಡು ಅಂತ ಕೇಳ್ತೀನಿ. ಮತ್ತೆ ಇಡು ಇಡು ಅಂತಿದ್ಯಾ ಮಾತ್ಗೆ ಮಾತ್ಗೆ ಅಂತೂ ಒಳ್ಳೆ ಆಲೋಚನೆ ಬಂದೈತೆ ನಮ್ ಮೀನಕ್ಕೆ. ಯಾಕೆ ಅಂತ ಅಂದ್ರೆ ಈಗ ನಾವೆಲ್ಲ ಯಾವಾಗ ಗೆಂಡೆ ಹಾಕಿದೀವೋ ಅವಳು ಆಗ್ಲೇ ಹಾಕೊಳ್ಳೆ ಎಲ್ಲ ಒಂದೇ ಸರಿ ಕೇಳ್ತೀವ. ಎರಡ್ ದಿವಸ 3 ದಿವಸ ಹಿಂದೆ ಮುಂದೆ ಮಾರ್ಬಿಡ್ತೀವಿ. ಈ ಸಿಕ್ಕಾಬಿಟ್ಟ ಆಲೂಗೆಡ್ಡೆ ಎಲ್ಲ ಒಂದೇ ಸರಿ ಮಾರ್ಕೆಟ್ಗೆ ಹೋಗ್ಬಿಟ್ರೆ ಶಂಕರಣ್ಣ ಇನ್ನು ಕಡಿಮೆ ಆಗ್ಬಿಡ್ತದೆ ರೇಟ್. ಏನ 6 ರೂಪಾಯಿ ಇದ್ದಿದ್ದ 3 ರೂಪಾಯಿ ಕೇಳ್ತಾರೆ. ಅದಕ್ಕೋಸ್ಕರ ಇವಳು ಒಂಥರ ಹೊದ್ದಾಗ ಚಿಂತೆ ಮಾಡ್ತಾಳಪ್ಪ. ಯಾಕಂದ್ರೆ ಈಗ ನಾವು 3 ಜನ ಹಾಕಿದ್ವಲ್ಲ, ಹೌದು 3 ಜನ ಹಾಕಿರೋ ಆಲೂಗೆಡ್ಡೆ ಒಂದ್ ಕಡೆ ಇಟ್ಕೋಬಿಡುದು ಶೇಖರಣೆ ಮಾಡುದು. ಶೇಖರಣೆ ಮಾಡ್ಬಿಟ್ಟು ಆಮೇಲೆ ಒಂದ್ 15 ದಿವಸಕ್ಕೆ ಒಂದ್ಸರಿ ಮಾರಾಟ ಮಾಡಿದ್ರೆ ಒಳ್ಳೇದು ಅನ್ನೋದು ಅವ್ರ ಮೀನಕ್ಕೊಂದು ಐಡಿಯಾ ಇರ್ಬೇಕು. ಅಲ್ಲ ಹೌದೌದು ಅಲ್ವಾ, ಆದ್ರೆ ಪಾರ್ಟಿ ಶೀತ ಅಲ್ವಾ ಶೇಖರಣೆ ಮಾಡುದು ಅಂತ ಹೊಸಿ ಕೇಳೋಣ. ಇಲ್ಲ ಅದು ಆಲೂಗಡ್ಡೆ ಕೀಳೋ ಟೈಮ್ಗೆ ಮಳೆ ಎಲ್ಲ ಹೋಗ್ಬಿಡ್ತದೆ. ಇನ್ನು 1-2 ತಿಂಗಳು ಬೇಕಲ್ಲ ಆಲೂಗಡ್ಡೆ ಕೀಳಕ್ಕೆ, ಅಷ್ಟಕ್ಕೆಲ್ಲ ಕಡಿಮೆ ಆಗಿರ್ತದೆ ಏನ್ ತೊಂದರೆ ಆಗೋದಿಲ್ಲ. ಈಗ ವರ್ಷ ವರ್ಷ ಇದೇ ಸಮಸ್ಯೆ ಆಯ್ತಿರೋದು ಶಂಕರಣ್ಣ. ಆಲೂಗಡ್ಡೆ ಯಾಕೆ ನಮ್ಮ ಜನಕ್ಕೆ ಅಷ್ಟು ಲಾಭ ಆಯ್ತಿಲ್ಲ ಅಂತ ಅಂದ್ರೆ ಒಂದೇ ಸರಿ ಕಿತ್ ಬಿಡೋದು ಮಾಡ್ಬಿಡೋದು. ಯಾಕೆ ಅಂತ ಅಂದ್ರೆ ಆಲೂಗಡ್ಡೆ ಅಲ್ಲ ಸಿಪ್ ಸುರಿತದೆ ಉಳಪಳ ಆಗ್ತವೆ ಹಾಲು ಸಿಗುತ್ತದೆ ತೂಕ ಕಡಿಮೆ ಆಗ್ತದೆ ಅಂತ ಅನ್ಕೊಂಡು ಹೋಗಿ ಮಾಡೋದು ಈ ತರದ ಮಾಡ್ತವ್ರೆ, ಅಭ್ಯಾಸ ಮಾಡ್ಕೊಬಿಟ್ಟು ಅಂತೂ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಭಾರಿ ಕಷ್ಟಪಟ್ಟು ಇಟ್ಕೋತಾರೆ. ಒಂಚೂರು ಗುಡ್ಲು ಪಡ್ಲ ಹಾಕೊಂಡು ನೆರಳಲ್ಲ ಇಟ್ಕೋಬೇಕಲ್ಲ ಅದೆಲ್ಲನು ಗುಡ್ಲು ಪಡ್ಲ ಅಲ್ಲಿ ಹೊಲ್ತೋಲೆ ಹಾಕೊಂಡು ಸ್ವಲ್ಪ ಸೊಪ್ಪು ಗಿಪ್ಪೆಲ್ಲ ಮುಚ್ಕೊಂಡು ಏನೋ ಮಾಡ್ಕೊಂಡು ಇಡ್ತಾ ಇದ್ರು. ಒಂದು 15 ದಿವಸ 20 ದಿವಸ 30 ದಿವಸ ಹೆಚ್ಚು ಕಮ್ಮಿ ಒಂದು 9 ದಿವಸವರೆಗೂ ಇಡ್ತಿದ್ರು ಅಂಕ. 2 ತಿಂಗಳ ಗಂಟವ 2 ತಿಂಗಳ ಗಂಟವ. ಆದ್ರೆ ತೊಂದ್ರೆ ಏನಾಗೋದು ಅಂತ ಅಂದ್ರೆ ಈ ಸಿಕ್ಕಾಬಟ್ಟೆ ಆಲೂಗಡ್ಡೆ ಅಲ್ಲ ಕರಗೋಗ್ಬಿಡೋದು. ಸಿಕ್ಕಾಬಟ್ಟೆ ಅಂತ ಹೆಚ್ಚು ಕಮ್ಮಿ 1/3 ಭಾಗ ಕರಗೋಗ. ಒಂದ್ ಕ್ವಿಂಟಾಲ್ ಆಯ್ತಂತಂದ್ರೆ ಒಂದ್ ಸಿಕ್ತೇವೆ ಒಂದ್ 60-65 ಯಾಟೆಯ ಒಂದ್ ಕ್ವಿಂಟಾಲ್ ಇಟ್ಟರಂತವೆ ಬರೀ ಒಂದು 3-3.5 ಕ್ವಿಂಟಾಲ್ ಆಲೂಗಡ್ಡೆ ಕರಗೋಗಿರೋವು ಬರೀ ಆರ್ಸದೇ ಆಗದು ಇವ್ರಿಗೆ. ಅದ್ ಆರ್ಸಕ್ಕೇನು ಒಬ್ಬೊಬ್ರೆ ಆರ್ಸಕ್ ಆಯ್ತದ ಲಾಟ್ಲಾಟ ಮತ್ತೆ ಅದಕ್ಕೆ ಬೇರೆ ಜನ ಕರ್ಕೋಬೇಕು ಆಸ್ಕೊಂಡ್ ಮಾಡ್ಕೊಂಡು ಇಷ್ಟೆಲ್ಲ ಕರಗಿಸ್ಕೊಂಡು ಕಷ್ಟಪಡ್ತಿದ್ರಲ್ಲ ಅಂತ ಅನ್ಕೊಂಡು ಮಾಡ್ತಾ ಇದ್ರು. ಈಗ ಅದಕ್ಕೊಂದ್ ಹೊಸ ಟೆಕ್ನಾಲಜಿ ಕಂಡುಬಿಟ್ಟವ್ರೆ. ಏನಪ್ಪ ಅದು ಈಗ ಕರಗದಂಗೆ ಶೇಖರಣೆ ಮಾಡೋದು. ಅಯ್ಯೋ ಇದಂಗೆ ಕರಗದಂಗೆ ಬರ್ತದ ಆಲೂಗಡ್ಡೆ ಆ ತರ ಶೇಖರಣೆ ಮಾಡುದು. ಅದಕ್ಕೆ ಸಿಕ್ಕಾಬಿಟ್ಟೆ ದುಡ್ಡು ಕಾಸು ಏನ್ ಖರ್ಚಾಕಲ್ಲ ಭಾರಿ ಕಡಿಮೆ ದುಡ್ಡಲ್ಲಿ ಒಂದು 90 ದಿವಸ ಇಡಬಹುದಂತೆ. ಇವ್ರೆ 40-70 ದಿವಸ ಇಡ್ತಿದ್ರು ಈಗ 90 ದಿವಸವರೆಗೂ ಇಡ್ಬೋದು. ಅಲ್ಲ ಕರಗಕ್ಕೆ ಇಲ್ಲ ಅಂತ ಬಂದಪ್ಪ ಅಂದ್ರೆ ಕರಗ್ತದೆ ಕರಗದೇ ಇಲ್ಲ ಅಂತ ಅಲ್ಲ ಕಡಿಮೆ ಕರಗ್ತದೆ. ಈಗಾಗಲೇ ನಾನು ಹೇಳಿದ್ನಲ್ಲ ಹೆಚ್ಚು ಕಮ್ಮಿ 33% ಅಷ್ಟು ವೇಸ್ಟ್ ಆಗ್ತಿತ್ತು ಅಂತ ಹೇಳಿದ್ನಲ್ಲ, ಒಂದು 3% ಇಳಿಸಬಹುದು. ಕಡಿಮೆ, ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕರಗೋದು. ಬಹಳ ಒಳ್ಳೆದಾಗ್ಬಿಟ್ಟು 30% ಅಲ್ಲಿ 30% ಇಲ್ಲ. ಅದಕ್ಕೆ ಒಂದು ಟೆಕ್ನಾಲಜಿ ಕಂಡಿಡಿದವ್ರಲ್ಲ, ಅದ ಒಂಚೂರು ನಾನು ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ ಇಬ್ರು. ನಾನು ಮೊದ್ಲಾಗ ಹಾಕಿದ್ನಲ್ಲ ಗೆಂಡೆ, ನಾನು ಬಂದ್ರೆ ಮಾರಾಟ ಮಾಡ್ಬಿಡ್ತೀನಿ, ನೀವು ಬರೋದಕ್ಕೆ ಇಡೀ ಊರ್ನಲ್ಲೆಲ್ಲ ಬಂದ್ಬಿಟ್ಟಿರ್ತದೆ, ತಾಂಡೋಗ್ಬಿಟ್ಟು ಮತ್ತೆ ಆಕಾಶ ಮೊಕ್ಕಾಸಿಗೆ ಊಟ ಬರ್ಬೇಕು. ಅದಕ್ಕೆ ನೀವಿಬ್ರು ಈ ಸರಿ ಶೇಖರಣೆ ಮಾಡಿ ನೋಡೋಣ ಅದು ಏನಾಯ್ತದೆ. ಇನ್ನೊಂದೇನಂದ್ರೆ ನಮ್ ಮೀನಕ್ಕನ್ ಚಿಂತೆ ಹೆಂಗಿರೋ ಗೌರಿ ಟೈಮ್ ಅಲ್ವಾ, ಕಿತ್ತ ಒಸಿ ದುಡ್ಡು ಮಾಡಿಕೊಂಡು ಗೌರಿ ಪೂಜೆ ಮಾಡೋಣ ಅಂತ ಹೌದು ಯೋಚನೆ. ಈಗ ಗೌರಿ ಪೂಜೆ ಬೇಡ, ದೀಪಾವಳಿ ಮಾಡೋಣ ಸುಮ್ಕಿರೋ. ದೀಪಾವಳಿ ಮಾಡ್ಲಿ, ರಾಶನ ಪೂಜೆ ಮಾಡ್ಕೊಂಡ್ರಲ್ಲ ಇವತ್ತು ದೀಪಾವಳಿ ಧನಲಕ್ಷ್ಮಿ ಪೂಜೆ, ದುಡ್ಡ ಪೂಜೆ ಮಾಡ್ಬೇಕು ಅಂತ ಆಯ್ತಾ. ಈ ದುಡ್ಡ ಇದ್ದಂಗೆ ಅಲ್ವಾ ಬರೋದು, ಅದು ರಾಶಿ ಪೂಜೆ ಮಾಡ್ಲಿ ನಮ್ನ ಕರೀಲಿ, ರಾಶಿ ಪೂಜೆ ಮಾಡ್ತೀವಿ ಬಾ ಅಂತ ಹೇಳ್ಬಿಟ್ಟು ಅವತ್ತು ಅಲ್ಲೇ ಪೂಜೆ ಮಾಡ್ಲಿ. ಇಬ್ಬರನ್ನು ಬಿಟ್ಟು ಎಂದಾದ್ರೂ ಪೂಜೆ ಮಾಡಿದಿ ನನ್ನ. ಏನ್ ಮಾಡ್ತೀವಿ ಈಗ, ಬ್ಯಾಂಕ್ ಹೋಗಿ ಬಂದ್ರೆ ಹೆಣ್ಮಗಳು ಹೆಂಗ್ ಕಾಣ್ತೀಯ? ಅದಕ್ಕೋಸ್ಕರ ಈಗ ನಾನು ಅದಕ್ಕೆ ಹೇಳ್ತೀನಿ ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು. ಈ ಹಿಂದೆಲ್ಲವ ಈ ಪೈಪು ತಗತ್ತಾ ಇದ್ದ ನೋಡು. ಎಂತ ಪೈಪ್? ಏ ಅದೇ ಇದ್ ಮಾಡಕ್ಕೆ ನೀರಾಯ್ಸಕ್ಕೆ ಅಂತ ಹೇಳ್ಬಿಟ್ಟು ಪೈಪ್ ತಗೋ. ಮೊದ್ಲು ಪ್ಲಾಸ್ಟಿಕ್ ನಾವು, ಈಗೆಲ್ಲ ನೀಲಿ ನೀಲಿ ಕಲರ್ ಬರ್ತಾವ, ಸಿಮೆಂಟ್ ಕಲರ್ ಅಂತ ಪ್ಲಾಸ್ಟಿಕ್ ಪಿ ವಿ ಸಿ ಪೈಪ್ ಇರ್ತಾವಲ್ಲ 20-25 ಅಡಿಗೂ, ಅಂತ ಒಂದು 5 ಪೈಪ್ ತಗೋಬಿಡೋದು. ಐದು ಪೈಪ್, ಐದು ಪೈಪ್ ಏನ್ ಕೊಂಡ್ಕಂಡೆ ಬರ್ಬೇಕು ಅಂತ ಏನಿಲ್ಲ ಶಂಕರಣ್ಣ. ಅಲ್ಲಿ ನೀನೆಲ್ಲ ಒಟ್ಟಿದ್ಯಲ್ಲ ಅಳವೆಲ್ಲ ಟ್ರಿಕ್ಲರ್ ಅವೆಲ್ಲ ಬಂದ್ಮೇಲೆ ತಾಂಡ ಬೇಡ ಅಂತ ಒಟ್ಟಿದ್ಯಲ್ಲ ಅಲ್ಲಿ ಕೊಟ್ಟಿಗೆಯಿಂದ ಹಾಕಿದ್ಯಲ್ಲ, ಅವ್ ಐದ್ ನೀನ್ ತಗ, ಐದ್ ಕೊಡು ನಿನ್ ಬೇಡ ಬಿಡು, ಯಾಕೆಂತ ನಾನು ಅವಲ್ಲೇ ಮಾರಾಟ ಮಾಡಿ ತಗ ಹೇಳಕ್ಕೊಂದು 5 ಕೊಟ್ಬಿಡು ಆಯ್ತಾ. ಅಂತವ ಐದು ಪೈಪ್ ತಗೊಳ್ಳೋದು, ಪೈಪ್ ತಗೋಬಿಟ್ಟು ಏನ್ ಮಾಡ್ಬೇಕು, ಅವಕ್ಕೆ ತೂತ ಮಾಡ್ಬೇಕು. ಎಲ್ಲಿ ಪೈಪಿನ ಉದ್ಕು ತೂತ ಮಾಡೋದು ಅಂದ್ರೆ ಅಲ್ಲ, ಆ ಕಡೆ ಈ ಕಡೆ ಎರಡು ಕಡೆಗೂ ಬಾಯಿ ಆಯ್ತಲ್ಲ ಅದಕ್ಕೆ. ಅಲ್ಲ ಮಧ್ಯದಲ್ಲಿ ಇರ್ತದಲ್ಲ ಮಾಡ್ಬೇಕು, ಒಂದೊಂದ್ ಪೈಪ್ಗೆ 177 ತೂತ ಮಾಡ್ಬೇಕು ನೋಡ್ರಿ, ಲೆಕ್ಕನೆ ಮಾಡ್ಬೇಕು ಅಂದ್ರೆ ಒಂದ್ ಅಂದಾಜು ಹೇಳೋದು 200 ಇಲ್ಲ 175 ಹಂಗ್ ಮಾಡ್ಕೊಬಿಡು ಆಯ್ತಾ. ಒಂದೊಂದ್ ತೂತ ಒಂದ್ 16-16 ಎಂಎಂ ಇರ್ಬೇಕು, ಮಿಲಿಮೀಟರ್ ಬರ್ತದಲ್ಲ ಒಂದ್ ಬತ್ತ ತೂತ ಮಾಡೋದ್ ಒಂದ್ ಬರ್ತದೆ, ಅದ್ರಲ್ಲಿ ತಗೊಂಡ್ ನೀಟ್ ಆಗಿ ತೂತ ಮಾಡ್ಬಿಡೋದು. ತೂತ ಹೆಂಗ್ ಮಾಡ್ಬೇಕು ಅಂತ ಅಂದ್ರೆ ಒಂದೊಂದು ಲೈನ್ ಬರ್ಕೊಬಿಡೋದು, ಲೈನ್ ಬರ್ಕೊಬಿಟ್ಟು ಜಿಗ್ ಜಾಗ್ ಅಂತಾರ ನೋಡು, ಮ್ಯಾಕೆ ಕೆಳಕಿ ಒಂಥರ ತ್ರಿಕೋಣ ಆಕಾರದಲ್ಲಿ ಬರ್ಬೇಕು. ಇಲ್ಲಿ ಎರಡು ತೂತ ಮಾಡಿದ್ರೆ ಅದ್ರ ಮಧ್ಯಕ್ಕೆ ಕೆಳಗಡೆ ಒಂದು ತೂತ ಆಯ್ತಾ, ಒಂದಾಗ್ಬಿಟ್ಟು ತಪ್ಪಿಸ್ಬೇಕು ತಪ್ಪಿಸ್ಬೇಕು ಅಂತದ ಒಂದ 177 ತೂತ ಮಾಡ್ಬಿಡೋದು ಅಂದಾಜ್ ಇಟ್ಕೊಂಡು, ಇಲ್ಲಲ್ಲಿ ಎಷ್ಟು ಬರ್ತವೆ ಅಂತ ಅನ್ಕೊಂಡು ತೂತ ಮಾಡೋದು. ಐದ್ ಪೈಪ್ಗೂ ಮಾಡ್ಬೇಕು, ಐದ್ ಪೈಪ್ಗೂ ಮಾಡ್ಬೇಕು, ಐದ್ ಪೈಪ್ಗೂ ತೂತ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ಎಲ್ಲ ನೀಟಾಗಿ ಕೆತ್ಕೊಂಡು ಮಾಡ್ಕೊಂಡು ಒಂದ್ 6 ಅಡಿ ಇರ್ಬೇಕು ಅಂದ್ರೆ ಗೆಂಡೆ ಎಲ್ಲ ಹಾಕ್ತಿವಿ ಅಲ್ಗೆ, ಗೆಂಡೆ ಎಲ್ಲ ಹಾಕ್ತಿವಿ ಅಲ್ಗೆ 20 ಅಡಿ ಉದ್ದ 6 ಅಡಿ ಅಗಲ ಮಾಡ್ಕೊಬಿಡುದು. 20 ಅಡಿ ಬೇಕಾ? ಈ ಪೈಪ್ 20 ಅಡಿ ಇರ್ತದಲ್ಲ, ಅದಕ್ಕೋಸ್ಕರವ ಆ ಪೈಪ್ ಎಷ್ಟಿರುತ್ತೋ ಅಷ್ಟು ಮಾಡ್ಬೇಕು. ಯಾಕಂದ್ರೆ ಆ ಕಡೆ ಒಂದ್ 1/2 ಅಡಿ ಈ ಕಡೆ ಒಂದ್ 1/2 ಅಡಿ ಬುಟ್ಕ. ಇದು ಏನ್ ಟೆಕ್ನಾಲಜಿ ಅಂತ ಅಂದ್ರೆ, ಈಗ ನಾವೇನ್ ಉಸಿರಾಡ್ತೀವೋ ಶಂಕರಣ್ಣ, ಈ ಆಲೂಗಡ್ಡೆನೂ ಹಂಗೆ ಉಸಿರಾಡ್ತೇವೆ ಅಂತ. ಗೆಡ್ಡೆ ಅಂತಲ್ಲ, ಪ್ರತಿಯೊಂದಕ್ಕೂ ಕ್ರಿಯೆ ಕ್ರಿಯೆ ಇದ್ದೇ ಇರ್ತದ. ಈ ತಂದ್ಬಿಟ್ಟು ಅಲ್ಲ ಒಂದೇ ಸರಿ ಗುಡ್ಡೆ ಹಾಕ್ಬಿಟ್ರೆ ಉಸಿರಾಡಕ್ ಆಗದಾನೆ ಎಸಗಾಕೊಂಡು ನಮ್ಗೆ ಉಸಿರು ಕಡ್ದಾಗ ಹೆಂಗಾಯ್ತದೆ. ಹೌದು, ಆ ತರ ಆಗ್ಬಿಟ್ಟು ಈ ಆಲೂಗಡ್ಡೆ ಎಲ್ಲ ಕರ್ಗೋಯ್ತಾವೆ ಅಂತ ಹೇಳ್ಬಿಟ್ಟು ಒಂದ ಕಂಡಿಡಿದವ್ರಂತ. ಇದು ವಿಚಾರ, ಈಗ ಉಸಿರಾಡಕ್ಕೆ ಉಸಿರು ಮಾಡ್ಕೊಡ್ಬೇಕಲ್ಲ, ಈಗ ನಾವು ಮಾಡ್ಕೊಡ್ಬೇಕು, ಅದಕ್ಕೆ ಈ ಪೈಪ್ ಹಾಕೋದು. ಸರಿ ಹೋಯ್ತು ಬಿಡಿ, ಈಗ ಆಯ್ತಾ 20 ಅಡಿ ಜಾಗ ಮತ್ತೆ 6 ಅಡಿ ಆಗ್ಲ ಮಾಡ್ಕೊಂಡೆ ಅಲ್ವಾ, ಅದು ಮಾಡ್ಕೊಂಡು ಏನ್ ಮಾಡ್ಬೇಕು, ಕೆಳಗಡೆ ಒಂಚೂರ ಭತ್ತದಲ್ಲಿ ಹಾಸ್ಬಿಡೋದು. ಕೆತ್ಕೊಂಡಿರೋ ಜಾಗಕ್ಕೆ ಹುಲ್ಲಾಸೋದು, ಭತ್ತದಲ್ಲಾದ್ರೂ ಆಯ್ತು, ಇಲ್ಲ ಅಂತಂದ್ರೆ ಈ ತೆಂಗಿನ ಗರಿ ಇರ್ತದಲ್ಲಪ್ಪ ಅಂತವ್ ಎಂತ ಒಂದ್ ಸ್ವಲ್ಪ ಕಾವಾಗಿರ ಅಂತ ನೆಲಕ್ಕೆ ಗೆಡ್ಡೆ ತಾಗದಂಗೆ ಮಣ್ಣು ಪಣ್ಣು ಆಗದಂಗೆ ಆತರ ಎಲ್ಲ ಆಗದಂಗೆ ಹಾಸ್ಕೊಳ್ಳೋದು. ಇಲ್ಲ ಅಂತಂದ್ರೆ ಈ ಕಬ್ಬಿಂದು ಇದಿರ್ತದಲ್ಲಪ್ಪ ಸಿಪ್ಪೆ ಇರ್ತದ, ಅದ್ ತಂದ್ಬೇಕಾದ್ರೆ ಹಾಸ್ಕೊಬಿಡೋದು. ಅದ ಉದ್ಕೂ ಹಾಸ್ಕೋಬೇಕು ಅಂದ್ರೆ 20 ಅಡಿ ಉದ್ದಕ್ಕೂ, 20 ಅಡಿ ಉದ್ಕೂ, 6 ಅಡಿ ಅಗಲಕ್ಕೂ. ಆಮೇಲೆ ನಾವು ಯಾವಾಗ್ಲೂ ಒಂದು ಒಂದೇ ಒಂದು ತಪ್ಪು ಮಾಡ್ತೀವಿ, ಅದು ಹೇಳ್ಬಿಡ್ತೀನಿ ಫಸ್ಟೇ, ಮತ್ತೆ ಆಮೇಲೆ ಅದನ್ನು ಮಾಡ್ಬಾರ್ದಲ್ಲ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ಜನ ಎಲ್ಲವ ಆಲೂಗಡ್ಡೆ ಇಟ್ಕೋಬೇಕು ಅಂತ ಅಂದ್ರೆ ಈ ಹುಲ್ ವೇಸ್ಟ್ ಆಯ್ತದಲ್ಲಪ್ಪ, ಹುಲ್ ತಂದು ಹಾಕ್ಬಿಟ್ರೆ ವೇಸ್ಟ್ ಆಯ್ತದಲ್ಲ, ಬೇಕಲ್ಲ ಬೇಕಲ್ಲ. ಅದಕ್ಕೋಸ್ಕರ ಏನ್ ಮಾಡ್ರು, ಈ ಆಲೂಗಡ್ಡೆ ಸೊಪ್ಪು ಇರ್ತಾಯ್ತಲ್ಲ ಅದನ್ನೇ ತಂದು ಹಾಸ್ಕೊಬಿಡೋದು. ನಾವು ಮೊದ್ಲೇ ಅದನ್ನೇ ತಲೆ ಮಾಡ್ತೇವೆ, ಅದನ್ನ ಹಾಸೋದು, ಅದನ್ನ ಹಾಸೋದು, ಆ ಕೆಲಸವ ಮಾಡಕ್ಕೆ ಹೋಗ್ಬಾರ್ದು, ಮಾಡಬಾರ್ದ. ಯಾಕೆ ಹೇಳ್ತೀನಿ, ಯಾಕೆ ಆಲೂಗಡ್ಡೆ ಸೊಪ್ಪ ಬೇರೆ ಕಡೆ ನೀವ್ ಎಲ್ಲ ಹಾಕತ್ತಿರೋ, ತಿಪ್ಪಿಗೆ ಹಾಕತ್ತಿರೋ, ಗುಡ್ಡೆ ಮಾಡ್ತಿರೋ ಮಾಡ್ಕೊಬಿಡ್ರಿ, ಈ ಗೆಂಡೆ ತಕ್ಕ ಮಾತ್ರ ತರಬಾರ್ದ. ಈ ಪೈಪ್ ರೆಡಿ ಮಾಡ್ಕೊಂಡಿರ್ತೀಯಲ್ಲ, ಈಗ ನಾನು ಹೇಳಿದ್ನಲ್ಲ ಹುಲ್ಲಿನ ಮೇಲೆ ಒಂದು 1 ಅಡಿ ಅಷ್ಟು ಗೆಂಡೆ ಹಾಕ್ಬಿಡೋದು ಫಸ್ಟ್. ಅಷ್ಟು ಕೆಳಗಡೆ ಒಳ್ಳೆ ಫೌಂಡೇಶನ್ ಆಗ್ತಂಗೆ ಕೆಳಗಡೆ ಗೆಂಡೆ ಹಾಕ್ಬಿಡೋದು ಉದ್ಕುವೆ ಆರು ಅಡಿ ಆಗ್ಲ ಪೂರ್ತಿ ಗೆಂಡೆ ಹಾಕ್ಬಿಡೋದು ಗೆಂಡೆ ಹಾಕ್ಬಿಟ್ಟು ಮೂರ್ ಪೈಪ್ ತಗೋಬೇಕು ಐದು ಪೈಪ್ ಅಲ್ಲಿ ಐದಿದ್ವಲ್ಲ ಅದ್ರಲ್ಲಿ ಮೂರ್ ಪೈಪ್ ತಗೊಳ್ಳೋದು ಆ ಮೂರ್ ಪೈಪ್ ಒಂದೊಂದು ಎರಡೆ ಒಂದೊಂದು ಅಡಿಗೆ ಮೂರ್ ಪೈಪ್ ಇಡಬೇಕು ಒಂದ್ ಪೈಪ್ ಪೈಪ್ಗೆ ಮಧ್ಯಕ್ಕೊಂದ್ ಪೈಪ್ ಇಡು ಮತ್ತೊಂದೂವರೆ ಅಡಿ ಬಿಡು ಮತ್ತಿನ್ನೊಂದ್ ಪೈಪ್ ಇಡು ಅಕಡೆ ಒಂದಡಿ ಬಿಡು ಇನ್ನೊಂದ್ ಪೈಪ್ ಇಡು ಈ ತರ ಒಂದೂವರೆ ಅಡಿ ಒಂದೂವರೆ ಅಡಿ ಬಿಟ್ಬಿಟ್ಟು ಮೂರ್ ಪೈಪ್ ಇಟ್ಬಿಡೋದು ಅದ್ರ ಮೇಲೆ ಮತ್ತೆ ಗೆಂಡೆ ಹಾಕೋದು ಮತ್ತೆ ಹತ್ತು ಗೆಂಡೆ ಹಾಕೋದು ಒಂದು ಅಡಿ ಹೆಚ್ಚು ಕಮ್ಮಿ ಒಂದೂವರೆ ಅಡಿ ಮತ್ತೆ ಗೆಂಡೆ ತುಂಬಿಡೋದು ಇಲ್ಲಿ ಕೆಳಗಡೆ ಪೈಪ್ ಇರ್ತಾವಲ್ಲ ಅಕಡೆ ಈ ಕಡೆ ಗಾಳಿ ಆಡ್ತ ಚೆನ್ನಾಗಿ ಇಲ್ಲ ತೂತ ಮಾಡಿರ್ತೇವೆ ಅದು ಅಲ್ಲೆಲ್ಲೋ ಗಾಳಿ ಬರ್ತದೆ ಅದೇ ತರ ಮತ್ ಮೇಲಕ್ಕೆ ಮತ್ತೆ ಒಂದೂವರೆ ಅಡಿ ತುಂಬಿಟ್ಟು ಅದ್ರ ಮೇಲೆ ಒಂದ್ ಪೈಪ್ ಇಡೋದು ಮತ್ತೆ ಒಂದ ಒಂದ್ ಪೈಪ್ ಅಂತ ಅಂದ್ರೆ ಆಲೂಗಡ್ಡೆ ಒಳ್ಳೆ ಈ ಬಾಕ್ಸ್ ನಂಗೆ ಹಾಕಲ್ವಲ್ಲೋದು ಮೇಲ್ಗಡೆ ಮಧ್ಯದಲ್ಲಿ ಇನ್ನೊಂದ್ ಪೈಪ್ ಇಡೋದು ಅದ್ರ ಮೇಲೆ ಮತ್ತೊಂದಡಿ ಒಂದೂವರೆ ಅಡಿ ಗೆಂಡೆ ಹಾಕೋದು ಅಂತಂತಂದು ರಾಶಿ ಕಟ್ತಿವಲ್ಲ ಆ ತರ ರಾಶಿ ಕಟ್ ಹಾಕ್ಬಿಡೋದು ಅದ್ರ ಮೇಲೆ ಇನ್ನೊಂದ್ ಪೈಪ್ ಇಡೋದು ಅಲ್ವೇ ಆಗಲ್ಲಾರು ಆರೆಲ್ಲ ನಿನ್ನೊಂದ್ಸರಿ ಬ್ಯಾಂಕ್ ಯಾಕಂದ್ರೆ ಲೆಕ್ಕ ಎಲ್ಲ ಮಾಡ್ಕೊತಿದ್ವಿ ನೀನು ದಿನಕ ಯಾವ್ದು ಎಷ್ಟು ಹೋಯ್ತೀವಿ ಬ್ಯಾಂಕ್ ಕರ್ನಾಟಕ ಶಂಕರಣ್ಣನ ಅವ್ನ ಮೇಲೆ ದುಡ್ಡು ಕಟ್ಟಿಸ್ಬೇಕು ಅವ್ನ ಮೇಲೆ ಕಟ್ಟಿಸ್ಕೋಬೇಕು ಹೆಚ್ಚು ಕಮ್ಮಿ ಆದ್ರೆ ಅವ್ನ ಜೀವನ ಕೊಡ್ಬೇಕು ಇದು ಪೆನಾಲ್ಟಿ ಐದು ಪೈಪ್ ಮಾಡಿದ್ದಕ್ಕೆ ಪೆನಾಲ್ಟಿ ಕೆಳಗಡೆ ಮೂರ್ ಪೈಪ್ ಆಲೂಗಡ್ಡೆ ಹಾಕಿ ಮೇಲ್ಗಡೆ ಒಂದಿಟ್ಟ ನಾಲ್ಕಾಯ್ತು ಅದ್ರ ಮೇಲೆ ಮತ್ತೆ ಆಲೂಗಡ್ಡೆ ಹಾಕಿ ಮತ್ತೆ ಅದ್ರ ಮೇಲೆ ಒಂದ್ ಪೈಪ್ ಇಟ್ಟ ಅಲ್ಲಿಗೆ ಐದು ಪೈಪ್ ಅದು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಅಡಿನೋ ಮುಕ್ಕಾಲು ಅಡಿನೋ ಒಂದಡಿನ ಹಾಕೋದು ಮೇಲಕ್ಕೆ ಈ ತರ ಒಂದೊಂದು ರಾಶಿಲಿ ಶಂಕರಣ ಹೆಚ್ಚು ಕಮ್ಮಿ ಮೂರು ಟನ್ ಆಲೂಗಡ್ಡೆ ಶೇಖರಣೆ ಮಾಡಬಹುದು ಅದನ್ನ ಲೆಕ್ಕ ಹಾಕೋರು ಅವ್ರಿಗೆ ಮತ್ತೆ ಸಂಶೋಧನೆ ಮತ್ತೆ ಸುಮ್ನೆ ಮಾಡ್ತಾರ ಅವರು ಎಲ್ಲ ಲೆಕ್ಕಾಚಾರದಲ್ಲಿ ತಾನೆ ಮಾಡೋದು ಈ ತರ ಮಾಡ್ಬಿಟ್ಟು ಇನ್ನೊಂದ್ ಕೆಲಸ ಮಾಡ್ಬೇಕು ಏನು ಈ ಆ ಕಡೆ ಈ ಕಡೆ ಹೇಳಿದ್ನಲ್ಲ ನಾನು ಬಾಯಿ ಬಾಯಿ ಇರ್ತದಲ್ಲ ಆ ಬಾಯ ಸೊಳ್ಳೆ ಪಡೆದಲ್ಲಿ ಕಟ್ಬಿಡ್ಬೇಕು ನನಗೂ ಇದೆ ಡೌಟ್ ಬಂದಿತ್ತು ಯಾಕೆಂತಂದ್ರೆ ಇಲಿ ಪಲ್ಲಿನೋ ಅಥವಾ ಏನಾದ್ರು ಒಳಗಡೆ ಹೋಗ್ಬಿಟ್ರೆ ಹೆಂಗೆ ಕತೆ ಅಂತವ ಇಲಿ ಪಲ್ಲಿ ಏನೋ ಬೇಡ ಈ ಹುಳುಗಳ ಸಾಕಲ್ಲ ನೋಡು ಕೆಟ್ಟ ಬರ್ಕ ಹೋಗ್ಬಿಟ್ರೆ ಆಲೂಗಡ್ಡೆ ಎಲ್ಲೂ ತೂತ ಮಾಡಕ್ ತೂತ ಮಾಡಾಗ್ತದೆ ತೂತ ಮಾಡಿ ತೂತ ಅದು ತೂತ ಮಾಡಿದ್ಮೇಲೆ ಕರಗಕ್ಕೆ ಶುರು ಆಗ್ಬಿಡ್ತದಲ್ಲ ಹೌದೌದೌದು ಅದಕ್ಕೋಸ್ಕರ ಅವೆರಡ್ ಕಡೆ ಈ ಐದು ಪೈಪ್ಗೂ ಆ ಕಡೆ ಈ ಕಡೆ ಮತ್ತೆ ಒಂದ್ ಕಡೆ ಕಟ್ಟು ಒಂದ್ ಕಡೆ ಬಿಡೋದಲ್ಲ ಎರಡ್ ಕಡೆಗೂ ನೀಟ್ ಆಗಿ ಸೊಳ್ಳೆ ಪಡೋದು ತಂದ್ಬಿಟ್ಟು ಕಟ್ಬಿಡ್ಬೇಕು ಸೊಳ್ಳೆ ಪಡೆದ್ ಕಟ್ಟಿದ್ರೆ ಗಾಳಿ ಏನ್ ತೊಂದರೆ ಹಾಕಲ್ವಲ್ಲ ತಳ್ಳಿಕರ ಬಟ್ಟೆ ಕಟ್ಟಬೇಕು ಬಟ್ಟೆಗಿಂತ ಸೊಳ್ಳೆ ಪಡೆದಿರ್ತದಲ್ಲ ಅಂದ್ರೆ ಚೆನ್ನಾಗಿ ಗಾಳಿ ಆಡ್ತದೆ ಅಂತವ ಚೆನ್ನಾಗಿ ಗಾಳಿ ಆಡ್ಬೇಕಲ್ಲ ಅವ್ರು ಪೈಪ್ ಹಾಕ್ತಾರ ಉದ್ದೇಶ ಏನೇಳು ಗಾಳಿ ಗಾಳಿ ಅಂತ ನೀನು ಪೈಪ್ ತಂದ್ಬಿಟ್ಟು ಹಾಕ್ಬಿಟ್ಟು ಆ ಕಡೆ ಈ ಕಡೆ ಪ್ಲಾಸ್ಟಿಕ್ ನ ಬಟ್ಟೆನ ಸುರುಕ್ಬಿಟ್ರೆ ಮತ್ತೆ ಗಾಳಿ ಆಡ್ತದ ಅಲ್ಲಿ ಅದಕ್ಕೋಸ್ಕರ ಸೊಳ್ಳೆ ಪರ್ದನೆ ಕಟ್ಬೇಕು ಅಂತ ಹೇಳ್ಬಿಟ್ಟು ಹೇಳವ್ರೆ ಆ ತರ ಮಾಡ್ಬೇಕು ಆಮೇಲೆ ಆಗ್ಲೇ ನಿಂಗೆ ಒಂದು ಪಾಯಿಂಟ್ ಹೇಳಿದ್ದೆ ನಾನು ಈ ಆಲೂಗಡ್ಡೆ ಸೊಪ್ಪು ಮಾತ್ರ ಹಾಕ್ಬಾರ್ದು ಯಾಕೆ ಅದ್ ಯಾಕೆ ಅಂತ ಅಂದ್ರೆ ಈ ಆಲೂಗಡ್ಡೆ ಸೊಪ್ಪು ಇರ್ತದಲ್ಲ ಯಾವ್ದೇ ಸೊಪ್ಪಾಗ್ಲಿ ನೀನ್ ಯಾವ್ದು ಗಿಡ ಯಾವ್ದೇ ಗಿಡದ ಎಲೆ ನಿಂತ ತಗೊಂಡು ಒಂದ್ ಚೂರು ಅಮುಕ್ಬಿಟ್ಟು ಮೂಗಿಂತ ಇಟ್ಕೊಬಿಟ್ರೆ ಹೆಂಗ್ ಗಮಗಮ ಅಂತದಟ್ಟೆ ಗಮಗಮ ಅಂತದಲ್ವಾ ಹಂಗೆ ಆಲೂಗಡ್ಡೆ ಸೊಪ್ಪು ಬೇಗ ಗಮಗಮ ಅಂತದೆ ಅದು ಬೇರೆ ಒಂದ್ ಸ್ವಲ್ಪ ಕಾವಾದಂಗ್ ಬೇರೆ ಆಗ್ಬಿಡ್ತದ ಆಲೂಗಡ್ಡೆ ಹಾಕಿರ್ತೀವಲ್ಲ ಗಮಗಮ ಅನ್ನಕ್ ಶುರು ಆಗ್ಬಿಡ್ತದೆ ಅವ್ರದ್ದು ಅಲ್ಲಣ್ಣಯ್ಯ ಈಗ ನಾವು ಗೆಂಡೆ ಕೇಳ್ಬೇಕಾದ್ರೆ ಏನು ಹಸಿದಾಗ್ಲೆ ಕೇಳ್ತೀವ ಸೊಪ್ಪ ಸೊಪ್ಪು ಮಾಡಿದ್ಮೇಲೆ ನಾವು ಕೇಳೋದು ಕೇಳೋದೋ ಆದ್ರೂ ಸೊಪ್ಪು ಗಮಗಮ ಅಂತದೆ ಬರ್ತದೆ ಅದಕ್ಕೋಸ್ಕರ ಆ ಸ್ಮೆಲ್ ಗೆ ಈ ಹುಳೆಲ್ಲ ಬರ್ತದೆ ಅಂತ ಹೇಳ್ಬಿಟ್ಟು ಅಂದಾಜು ಮಾಡೋದು ಕೊರಕ ಕೊರಕ ಅಂತ ಆ ಸ್ಮೆಲ್ಗೋಸ್ಕರ ಬರೋದಂತದ್ದು ನನ್ಗೆ ಗೊತ್ತಾಯ್ತಲ್ಲ ನೋಡಿದ್ದು ಆ ಸೊಪ್ಪನ್ನ ಎಲ್ಲ ಹಾಕ್ಬಾರ್ದು ಅದು ಬೇರೆ ಕಡೆ ದೂರದಲ್ಲಿ ತಿಪ್ಪೆಗೋ ಇಲ್ವೋ ಹಾಕಬಿಡೋದು ಇಲ್ಲ ಅಂತ ಅಂತಾರೆ ಇಲ್ಲ ಒಂದ್ ಕಡೆ ಈ ಮರ ಗಿಡದ ಬಡ್ಡಿಗೆ ಹಾಕಿರೋ ಒಳ್ಳೆ ಗೊಬ್ಬರ ಆಯ್ತದ ಕರಿಕೊಂಡು ಈಗ ಅದು ಹೆಂಗ ಗೊಬ್ಬರ ಆಗದಲ್ಲ ಒಂದ್ ಕಡೆ ಹಾಕ್ಬಿಡದು ಅದ್ರ ಮೇಲೆ ಸ್ವಲ್ಪ ಮತ್ತೆ ಮಣ್ಣು ಹಾಕಬಿಟ್ರೆ ಗೊಬ್ಬರ ಆಯ್ತದೆ ಚೆನ್ನಾಗಿತ್ತು ಆ ತರ ಮಾಡ್ಕೊಂಡು ಈ ತರ ಮಾಡೋದು ಆಯ್ತಾ ಒಂದು ಮೂರುವರೆ ಟನ್ ಒಂದ್ ಕಡೆ ಸಂಗ್ರಹ ಆಯ್ತಾ ಇನ್ನೂ ಜಾಸ್ತಿ ಅಲ್ವಾ ಆಲೂಗಡ್ಡೆ ಇನ್ನ ಐದು ಪೈಪ್ ತಗ ಸೇಮ್ ಈಗ ಏನ್ ಹೇಳಿದ್ನ ಅದ್ರ ಮಾಡು ಅಂದ್ರೆ ಈಗ ಎಲ್ಲಿ ಉಟ್ಕೊಂಡಿರ್ತೀವಿ ಅದ್ರ ಪಕ್ಕ ಪಕ್ಕ ಉಟ್ಕೊಳ್ಳೋದು ಪಕ್ಕ ಎಲ್ಲ ಎಲ್ಲಿ ಆಗಿರ್ತದ ಮಾಡ್ಕೊಂಡು ಮತ್ತೆ ಆರಡಿ ಮಾಡ್ಕೊಳ್ಳೋದು ಆಗ ಇಪ್ಪತ್ತಡಿ ಉದ್ದ ಅದನ್ನ ಮಾಡ್ಕೊಳ್ಳೋದು ಎಲ್ಲ ಸ್ವಲ್ಪ ಕೆತ್ಕೊಂಡು ಪತ್ಕೊಂಡು ಮಾಮೂಲಿ ಹೆಂಗೆ ಪೈಪ್ ಗಳೆಲ್ಲ ಇಟ್ಕೊಂಡು ಆಲೂಗಡ್ಡೆ ಹಾಕೋದು ಇದನ್ನ ಮೂರ್ ತಿಂಗಳು ಇರ್ಬೇಕಾದ್ರೆ ಇಡ್ಬೋದು ಅಂತ ನೋಡಪ್ಪ ಅದಕ್ಕೆ ದೀಪಾವಳಿ ಕಳೆದ್ರು ಇಟ್ಕೋಬಹುದು ನಿಂದ ಆಲೂಗಡ್ಡೆ ಏನೋ ಸ್ವಲ್ಪ ಕರಗ್ತಾವ ಇಲ್ಲ ಕರಗದೇ ಇಲ್ಲ ಅಂತ ಹೇಳಕ್ ಹಾಕಲ್ಲ ಸ್ವಲ್ಪ ಕರಗ್ಬೋದು ಅಂತ ಒಂದು ರಾಶಿ ಅಂತ ಅಂದ್ಮೇಲೆ ಎಲ್ಲ ಒಂದು ತರ ಇರ್ತವ ಒಂದಷ್ಟು ಕರಗೆ ಕರಗ್ತವೆ ಅದಕ್ಕೋಸ್ಕರ ಅದಕ್ಕೆ ಏನ್ ಚಿಂತೆ ಮಾಡಕ್ ಹೋಗೋದು ಬೇಡ ಅಯ್ಯೋ 30% ಹೋಗೋ ಜಾಗದಲ್ಲಿ ಎಷ್ಟೊಂದು ಉಳ್ತಾಯ್ತು ನೋಡೋದು ಮತ್ತೆ ಆಮೇಲೆ ಇನ್ನೂ ಒಂದು ಏನ್ ತಪ್ಪಾಯ್ತೈತೆ ಅಂತ ಅಂದ್ರೆ ಶಂಕರಣ್ಣ ಈಗ ನಮ್ಮ ರೈತರಿಗೆ ಯಾಕೆ ದುಡ್ಡು ಬೆಲೆ ಸಿಗ್ತಾ ಇಲ್ಲ ಅಂತ ಅಂದ್ರೆ ಎಲ್ಲ ಒಂದೇ ಸರಿ ಹಾಕ್ತಾರ, ಎಲ್ಲ ಒಂದೇ ಸರಿ ಕಳಿಸ್ತಾರೆ, ತಾಂಡೋ ಬಿಡುದು. ಅದಕ್ಕೆ ನಾನ್ ಹೇಳ್ತೀನಿ, ಇದು ಐಡಿಯಾ ಆಯ್ತಲ್ಲ, ಈ ಐಡಿಯಾ ಬಳಕೆ ಮಾಡ್ಕೊಂಡು ಎಲ್ಲಾನು ಇಟ್ಕೋಬೇಕು, ನಾವಿಲ್ಲಿ ಕೇಳ್ತಾರ ಎಲ್ಲ ಇಟ್ಕೋಬೇಕು, ಇಟ್ಕೊಂಡು ದಿವಸ ಇಷ್ಟಿಷ್ಟು ದಿವಸ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಕಳ್ಸೋದು. ನಮ್ಗೆ ನಾವೇ ಮಾತಾಡ್ಕೊಂಡು ಈಗ ಇಲ್ಲೇ ಹಾಸನದಿಂದ ಅಂತ ಇಟ್ಕೊಳಪ್ಪ, ಒಂದ್ ಹತ್ತು ಲೋಡ್ ಕಳ್ಸೋದು ಅಷ್ಟೇ, ಒಂದೇ ಸರಿ 200-300-500 ಲೋಡ್ ಹೋಗ್ಬಿಟ್ರೆ ಇಲ್ಲಿ ಯಾರು ಕೊಂಡ್ಕೋಬೇಕು, ಏನ್ ಮಾಡ್ಬೇಕು? ಅದು ಇನ್ನೊಂದ್ ಏನಾಯ್ತದೆ ಅಂತಂದ್ರೆ, ಈಗ ನೀ ಕಳಗೆ ಆಗ್ಲೇ ಕೊಟ್ಟಿರೋ ದುಡ್ಡು ಹೆಂಗ್ ಕೇಳಿದ್ಲು, ಮಾಡ್ಬೋದು ಅಂದ್ಲು, ಹಂಗೆ ನಮಗೆ ಕಷ್ಟ ಇರ್ತದಲ್ಲಪ್ಪ, ಕೊಟ್ಟಿರೋ ಸಾಲ ತೀರಿಸ್ಬಿಡೋದು, ತಗೊಂಡೋಗ್ಲಿ ಚಿಕ್ಕದಷ್ಟು ಮಾಡ್ಬಾರ್ದು, ಅದೇ ಮೊದಲನ್ನ ನಾವು ಮಾಡ್ಕೊಬಂದ್ಬಿಟ್ಟಿರೋದು. ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಬೇಕಾಬಿಟ್ಟು ಮಾರಾಟ ಮಾಡ್ಬೇಕು? ಅಲ್ಲ ಬೇಕಾಬಿಟ್ಟು ಅಂತಲ್ಲ, ಈಗ ಅನಿವಾರ್ಯ ಬೇಕಾಗಿರ್ತದೆ, ಕುತ್ಕೊಂಡ್ಬಿಟ್ಟು ಕುತ್ಕೊಂಡ್ರೆ ಏನ್ ಮಾಡ್ತೀವ? ಅವಾಗ ಏನು ಮಾಡಕ್ಕಾಗಲ್ಲ, ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದು, ಹೆಚ್ಚು ಕಮ್ಮಿ ನಮಗೆ ಲಾಭ ಆಯ್ತದಪ್ಪ ಬಿಡು ಅಲ್ವಾ. ಈಗ ಈ ಟೈಮ್ ಅಲ್ಲಿ ತಗೊಂಡು ಹೋಗ್ಬಿಟ್ರೆ 6 ರೂಪಾಯಿಗೋ 3 ರೂಪಾಯಿಗೋ ಕೇಳ್ತಾರೆ ಕೆ ಜಿ, ಅದೇ ಒಂದ್ 2-3 ತಿಂಗಳು ಬಿಟ್ಟು ಹೋದ್ರೆ ನಿಮ್ಗೆ 10-15-20 ರೂಪಾಯಿ ಕೇಳ್ತಾರಲ್ಲ. ಅಲ್ಲ ಒಂದು ಪ್ರಾಗ್ರೆಸ್ ಸಿಗ್ತದೆ ಇಲ್ಲ ಅಂತ ಹೇಳಕ್ಕಿಲ್ಲ, ನಾವು ಕಾಯ್ಬೇಕಾಟಯ ಇಲ್ಲ. ಯಾರ್ತಾರ ಬಡ್ಡಿ ಸಾಲ ಮಾಡೋದು, ಯಾರು ಕುತ್ಕೊಂಡ್ಮೇಲೆ ಕೂತಿರ್ತಾರೋ ಅವ್ರಿಗೆ ಕೊಡೋದು, ಆಮೇಲೆ ಬಡ್ಡಿ ಗಿಡ್ಡಿ ಕಟ್ಟಿದ್ರೆ ಚಿನ್ನ ಮಾಡ್ಕೋತೀವ. ಅಲ್ಲ ಈಗ ಎರಡು ಒಂದೇಯ, ಈಗ ತಡವಾಗಿ ಮಾಡಿದ್ರೆ ಒಳ್ಳೆ ದುಡ್ಡು ಬರ್ತದೆ, ಆದ್ರೆ ಈಗ ನಮ್ ಮೂಲಕ ನಂತರ ಕಾಯ್ಬೇಕಾಟಯ ಅಲ್ವಾ? ಹೌದು, ಆಗ್ಲೇ 3 ಕಿತ ಹೇಳಾಯ್ತು. ಏನಾಯ್ತು ಗೊತ್ತಾ, ನನ್ ಗೆಂಡೆ ಹೊಲ್ದಿಂದ ಕೀಳ್ತಿದ್ನ, ಆಗ್ಲೇ ಚಿಪ್ಸ್ ಮಾಡೋರು ಬಿಟ್ರು, ಒಳ್ಳೆ ರೇಟ್ ಸಿಕ್ತು. ಈ ಸಲ ಇನ್ನೇನು ಅಣ್ಣ ಹೇಳ್ದಂಗ್ ಹಿಂಗೆ ಮಾಡ್ಬೇಕು ಅಲ್ಲ ಬ್ರೋ. ಈಗ ಹೇಳಿದ್ ಒಳ್ಳೇದಾಯ್ತು, ಶೇಖರಣೆ ಮಾಡ್ಕೊಳ್ಳೋಣ, ಮಾಡ್ಕೊಂಡ್ ಒಂದು 2-3 ತಿಂಗಳು ಬಿಟ್ಟ ಮಾಡೋದು ಒಳ್ಳೆ ರೇಟ್ ಯಾವ್ದು ಬರ್ತದೆ ನೋಡ್ಕೊಂಡ್ಬಿಟ್ಟು. ಈಗ ನಾವ್ ಮಾಡೋದ್ ಏನ್ ಗೊತ್ತು ತಪ್ಪು ಅಣೆಯ, ಈ ಲಾರಿಲಿ ಬಂದ್ಬಿಡ್ತಾರ ಈಗ ಅಲ್ಪ ಸ್ವಲ್ಪ ಇರೋರು ನಾವೆಂತ ಅನ್ನೋದು ಅಂತ ಹೇಳಿ ಲಾರಿಯನ್ನು ಕೊಟ್ಬಿಡ್ತಾರೆ. ಹಾಗೇನಾಯ್ತದೆ ನಮ್ಗೆ ಅನ್ನೋದ್ಲ ಗೆಂಡೆ ಮಾರೆ ಊಟ ಅನ್ನೋದು ನಾವು ಹೊತ್ತಾಗಿ ಕೊಡೋದು. ಈಗ ನಮ್ದೆಲ್ಲ ಸಮಸ್ಯೆ ಮನೆಯವ್ರು ಇರ್ತಾರಲ್ಲಪ್ಪ, ನೀನೇನ್ ಮಾಡ್ತಿದ್ಯಾ ಕೊಡಕಾಗಿಲ್ವಾ ಅಂತಂತ ಹೇಳಿ ಹಿಂಗೆ ಇದ್ ಮಾಡ್ತಾರೆ. ಇಲ್ಲ ಯಾರು ಏನಾರು ಅನ್ಲಿ ಶಂಕರಣ, ಇಟ್ಕೊಂಡ್ರಂತೂ ತಾಳೆದವನು ಬಾಳಿಯಾನು ಅಂತ ಹೇಳಿದ್ರಪ್ಪ, ಉತ್ತರದಾನೆ ಮಾಡೋದು ಗಾದೆ ಮತ್ತೆ ಇಂತಾರ 1,000 ಜನ ನೋಡಿ ಮಾಡಿ ತಾನೆ ಮಾಡೋದು. ಅದಕ್ಕೋಸ್ಕರ ಯಾರ್ಯಾರು ಅನ್ಕೊಳ್ಳಿ, ನಾವು ಕಷ್ಟಪಟ್ಟು ಬೆಳಿರ್ತೀವಿ ನಮ್ಮಲ್ಲೂ, ನಾವು ಮಾರಕಾರ ಮಾಡ್ತೀವಿ ಇಲ್ಲ ಕರಸಕಾರ ಕರಿಸ್ತೀವಿ ನಮಗ್ ಬಿಟ್ಟಿದ್ದಲ್ವಾ. ಯಾರೇನಾರು ಅನ್ಲಿ ಇಟ್ಟು ಮಾರೋದು ಒಳ್ಳೇದು ಅಂತ ನನ್ಗೆ ಅನಿಸ್ತದೆ. ದಿಟ ಬಿಡು, ಯಾಕೆಂದ್ರೆ ಇಟ್ಟು ನಮ್ಗೆ ತಾನೆ ದುಡ್ಡು. ಅದಕ್ಕೋಸ್ಕರವ ಈ ಸರ ಏನ್ ಮಾಡ್ತಾರೋ ನೋಡಿ ನೀವು ತಾನೆ. ಇಲ್ಲ ಈಗ ನಾನು ಯೋಚನೆ ಮಾಡಿದೀನಿ ಅಣ್ಣ, ಈಗ ನೀನ್ ಹೇಳ್ದಂಗೆ ಈಗ ನಮ್ಮ ಅಂಗಿರ್ ಬರೋ ದೊಡ್ಡದೈತೆ ಜಾಗ ಐತೆ ಕಡೆಗೆ ಆಯ್ತಾ, ಪಕ್ಕದಲ್ಲಿ ಒಂದ್ ಮರ ಬೇರೆ ಐತೆ, ಯಾಕೆ ನಾನು ಅನ್ಕೊಂಡೆ ಆ ಮರದ ಪಕ್ಕದಲ್ಲಿ ಜಾಗ ಐತಲ್ಲ ಅಲ್ಲೇ ಅತ್ಲಾಗಿ ಬಸಿ ಕೆತ್ಕೊಬಿಟ್ಟು ನೀನ್ ಹೇಳ್ದ ಅಲ್ಲೇ ಅತ್ಲಾಗಿ ರಾಸೆ ಹಾಕ್ತೀನಿ. ನೀನೇ ಮಾಡ್ತೀನಿ ಅಕ್ಕ? ನಾನು ಇನ್ನೇನು ಹಂಗೆ ಮಾಡುವ ಅಂತ ಇಲ್ಲ ಅಂತ ಅಂದ್ರೆ 3 ರೂಪಾಯಿ ಮಾರ್ದ ಮಾರ್ಬಿಡ್ಲಿ. ಅಲ್ಲ ಅವಳಿಗೆ ದುಡ್ಡೈತೆ, ಆದ್ರೂ ಆಸೆ ದುಡ್ಡು ಬೇಕು ದುಡ್ಡು ಬೇಕು ಅಂತಂತವ. ನಾನು ಅದಕ್ಕೆ ಹೇಳಿತ್ತು ಗೌರಿ ಹಬ್ಬ ಬೇಡ, ದೀಪಾವಳಿ ಮಾಡು, ದೀಪಾವಳಿಗೆ ಒಳ್ಳೆ ಧನಲಕ್ಷ್ಮಿ ಪೂಜೆ ಮಾಡ್ದಂಗ ಆಯ್ತದೆ, ನೀನು ಲಕ್ಷ್ಮಿನೂ ಬಂದಂಗ ಆಯ್ತದೆ ಅಂತವ. ಮತ್ತೆ ಅಣ್ಣ ಹೇಳೈತಲ್ಲ ಹಂಗೆ ಪೈಪ್ ಹುಡುಕು ಫಸ್ಟ್. ಅಲ್ಲ ಪೈಪ್ ತಗೊಂಡೋಗ ಈಗ ಉಪಯೋಗ ಮಾಡೋಣ. ಆಮೇಲೆ ಕೆಲವೊಂದ್ ಪೈಪ್ ಏನಾಗುತ್ತೆ ಗೊತ್ತಾಣೆ, ಕೆಲವೊಂದು ಮಧ್ಯದಲ್ಲಿ ಒಂದು ಇಷ್ಟಾಗಿ ಕಿತ್ತೋಗ್ಬಿಟ್ಟೈತೆ, ಅದೇನ್ ತೊಂದ್ರೆ ಆಯ್ತದ? ಅದು ಸ್ವಲ್ಪ ತೊಂದ್ರೆನೆ. ಅಲ್ಲ ಯಾಕೆ ಬಿಡು, ಏನ್ 5 ಪೈಪ್ ಅಲ್ವಾ ಖರ್ಚು ಆಯ್ತದ? ಖರ್ಚು ಬಿಡು, ಖರ್ಚು ನೀನ್ ಇರ್ಬೇಕು, ನಾವೇ ಯೋಚನೆ ಮಾಡೋಣಲ್ವಾ. ಇರೋದ್ರಲ್ಲೇ ಎಷ್ಟು ಚೆನ್ನಾಗವ, 10 ಪೈಪ್ ತೆಗೆದಿಟ್ಕೊಬಿಡು, ಅವ್ರಿಗೆ ತೂತ ಗೀತ ಮಾಡ್ಕೊಂಡು ಇಟ್ಕೊಳಂಗ್ ನಾವು. ಈಗ ಕಮ್ಮಿ ಬಂತು ಅಂತ ತರೋದು ಒಂದ್ 10 ಪೈಪ್ ತಗೊಂಡ್ಬಾರ ನೋಡ್ಬಿಟ್ಟು ಬಂಡವಾಳ ಹಾಕೊಂಡ್ಬಿಡು. ಅಲ್ಲ ಈಗ 3 ರೂಪಾಯಿ ಕೂಡ ಆಲೂಗಡ್ಡೆಗೆ 15 ರೂಪಾಯಿ ಸಿಗ್ತದೆ ಅಂತ ಅಂದಾಗ ನಿಗ ಮಾಡಿದ್ರೆ ಒಳ್ಳೆ, ನಮ್ಗೆ ನಾವು ಚೆನ್ನಾಗಿ ಇಟ್ಕೊಂಡ್ರೆ ನಮ್ಗೆ ತಾನೆ ರೇಟ್. ಅಲ್ಲಿ ಈ ಮಳೆಯಿಂದ ಸಾಕಾಗ್ಬಿಟ್ಟೈತೆ ತೆಗಿಯತ್ಲ, ಏನ್ ಬಿಡ್ತಿಲ್ದಂಗೆ ಕಳ್ದಿಂದ ಹೊಯ್ತೈತೆ ಹೊಯ್ತೈತೆ ಹೊಯ್ತೈತೆ, ಅದು ಸಿಕ್ಕಾಪಟ್ಟೆ ಹೊಯ್ತೈತಪ್ಪ. ಮಳೆ ಹೋಗ್ಲಿ ಬಿಡು, ಮಳೆ ಹೋದ್ರು ಕೇಳ ಮಗು ಹುಡ್ರು ಕೇಳ ಅಂತ ಅದೇ ಒಳ್ಳೆದೇ. ಅಂದ್ರೆ ಈ ಪಾರ್ಟಿ ಬಂದ್ಬಿಟ್ರೆ ಹೆಂಗೆ ಅಂತವ, ಏನ್ ನಮ್ ಕೈಲಿ ಇವಳಪ್ಪ, ಈಗ ಕೈಲಿ ಏನಿಲ್ಲ, ಅದು ಮಳೆ ಹುಯ್ಯೋ ಹುಯ್ತಲೇ ಐತೆ, ಅದ್ರಲ್ಲೂ ಹುಯ್ತಲೇ ಐತೆ, ಅದ್ರಲ್ಲಿ ಈಗ 2-3 ವರ್ಷದಿಂದಲ ಅಂತೂ ಜಾಸ್ತಿ ಸಿಕ್ಕಾಪಟ್ಟೆ ಮಳೆ ಆಯ್ತಾ. ಹಂಗಾಗಿ ಈಗ ಜಾಸ್ತಿ ಆಯ್ತೈತೆ, ನೀರೆಲ್ಲ ಒಂದ್ ಕಡೆ ಸಂಗ್ರಹ ಮಾಡ್ತವ್ರೆ, ಸ್ವಲ್ಪ ಸ್ವಲ್ಪ ಬೆಳಗ್ಗೆ ತೊಂದ್ರೆ ಆಗುತ್ತೆ. ಹೌದೌದು, ಮಳೆ ಹಿಂಗೆ ಕಂಟಿನ್ಯೂಸ್ ಬತ್ತಾದ್ರೆ ಸ್ವಲ್ಪ ಸ್ವಲ್ಪ ತೊಂದ್ರೆ ಆಗುತ್ತೆ ಅಂತ ಅಂತಾರೆ. ಈಗ ನಮ್ಗೇನು ಸದ್ಯಕ್ಕೆ ಯಾವ್ದು ಇಲ್ಲ, ತೊಂದ್ರೆ ಇಲ್ಲ. ಈಗ ನಿಮ್ದು ಸಮಸ್ಯೆ ಇಲ್ಲ, ಇಲ್ಲಿ ನೋಡು ತರ ತುರಿ ಬಂದ್ಲು ತರ ಹೊಂಟ್ ನಿಂತವಳೆ ತುದಿಗಳಲ್ಲಿ. ಈಗ ಹೆಂಗಿರು ಮೀನಕ ಬಂದವಳೆ ಆಯ್ತಾ, ಈ ಚಳಿಗೆ ಈ ಮಳೆಗೆ ಏನ್ ಬಿಸಿ ಬಿಸಿ ಕೊಡ್ತೇವೆ ನೋಡಪ್ಪ.

ಇದು ಇಂದಿನ ಕೃಷಿ ಲಿಂಗ. ಕಿಸಾನ್ ವಾಣಿ ಮಾಡಿದ